ಈಚೆಗೆ ದೆಹಲಿಯಲ್ಲೆಲ್ಲ ಅರುವಾಚಿಂತನ ಮಾಡಿದ ದೇವಾಲಯಗಳಲ್ಲಿ ಮಾತ್ರ ಬ್ರಿಟಿಷಿಲೆಯ ಮಾರ್ಬಲ್ನಿಂದ ದೇವರಿದ್ದ. ಪ್ರಾಚೀನ ದೇವಾಲಯಗಳಲ್ಲಿ ಎಲ್ಲಾ ದೇವರ ಪ್ರತಿಯೂ ಕಂಡು ಬ್ರಿಟಿಷಿಲೆಯಲ್ಲೇ ಕಂಪಲ್ಸರಿ ಬ್ರಿಟಿಷಿಲೆಯಲ್ಲಿ ಮಾಡುವುದು ಇಂಟ್ರೆಸ್ಟ್ ಕೊರಿಬಿಟ್ಟು ಮಾಡಬಾರದು. ಬ್ರಿಟಿಷಿಲೆಯಲ್ಲಿ ಮಾರ್ಬಲ್ನಲ್ಲಿ ದೇವರ ಪ್ರತಿಮೆಯನ್ನು ಮಾಡುವಂತಹ ಅರುವಾಚಿಂತ ಶಾಸ್ತ್ರ ಹಿಂದೆ ದೇವರ ವಿಗ್ರಹವನ್ನ ಬ್ರಿಟಿಷಿಲೆಯಲ್ಲೇ ಮಾಡುವುದು. ಅದಕ್ಕೋಸ್ಕರವೇ ಎಲ್ಲ ಕಡೆ ತಿರುಪತಿ ಶ್ರೀನಿವಾಸನ ಕಪ್ಪು, ಉಡುಪಿ ಕೃಷ್ಣನ ಕಪ್ಪು, ಭದ್ರಾವೃತ ಪಾತ್ರ ಪ್ರಾಚೀನವನ್ನು ಈ ಬ್ರಿಟಿಷಿಲೆಯ ದೇವರನ್ನು ಉಪಾಸನೆ ಮಾಡುತ್ತೇವೆ. ಉತ್ತರದಲ್ಲೆಲ್ಲ ಆದರೆ ಏನು ಪ್ರಾಚೀನ ದೇವಾಲಯಗಳೇ ಇಲ್ಲ, ಅವು ಹೀಗೆ ಮಾಡಿಕೊಂಡು ಜಿಲ್ಲಾ ಮಂದಿರಗಳಲ್ಲಿ ಉತ್ತರದಲ್ಲಿ ಇದ್ರೆ ಹೆಚ್ಚಿದ್ದರೆ ಬಹಳ ಫೇಮಸ್ ಆಗಿರತಕ್ಕಂಥದ್ದು ಜಿಲ್ಲೆಯಲ್ಲಿ ಜಿಲ್ಲಾ ಕಟ್ಟಿಸಿ. ಹಾಗೆ ಅರುವಾಚೀನರು ಕಟ್ಟಿಸಿರತಕ್ಕಂಥ ದೇವಾಲಯ ಕೃಷ್ಣ ಮಂದಿರ ಅಂತ ಇದೆ, ಮಥುರಾದಲ್ಲಿ ಕೊಳಕಿನ ಕೃಷ್ಣ ಅಲ್ಲಿ ಇರತಕ್ಕಂಥದ್ದು ಎಲ್ಲವೂ ಪುರಾತನ ದೇವಾಲಯಗಳಿಲ್ಲ. ಪುರಾತನ ಪ್ರತಿಷ್ಠವಾಗಿರತಕ್ಕಂಥ ದೇವಾಲಯಗಳಲ್ಲಿ ಎಲ್ಲೇ ಬಿಡಿಸಲೇ ಇಲ್ಲ, ಈ ಉತ್ತರದಲ್ಲಿ ಇದೆ. ಈಗ ಇದಕ್ಕೆ ಹೋಗ್ತೀವಿ, ಯಾವುದು ಒಡಿಶಾದ ಅಲ್ಲಿ ಭುವನೇಶ್ವರ ಅಲ್ಲಿ ಬ್ರಿಟಿಷರೇ ಇಲ್ಲ. ನೀವು ಹಳೆಯದೇ ಅಥವಾ ನೀವು ಬದಲಿ ಹೋಗ್ತೀರಿ, ಅಲ್ಲಿ ಬ್ರಿಟಿಷರೇ ಇಲ್ಲ. ಪ್ರಾಚೀನ ಕಾಲದಿಂದ ಶಿವನಿಗಳು ಅರ್ಚನೆ ಮಾಡಿದಂತಹ ಯಾವ ಪ್ರತಿಯೂ ಬೆಳ್ಳೆ ಜನತಿಲ್ಲ. ಯಾಕೆಂದ್ರೆ ಶ್ಯಾಮಾದ ಶಬಲ ಕುಟುಂಬದಲ್ಲಿ ಶಬಲಾಜ ಕುಟುಂಬದೊಂದಿಗೆ ಅವರು ಕಪ್ಪು ಕಪ್ಪಿನಿಂದ ಬಣ್ಣ ಬಣ್ಣ ಬಿಳಿ ಅನ್ನುವುದು ಅದು ಇಲ್ಲಿ ಬರ್ತೀಗ ಶ್ವೇತ ಮತದಿಂದ ಮಾಡಿದ ಬೆಳ್ಳಗಿನ ಭಗವಂತ. ಶ್ವೇತ ಅಂದ್ರೆ ಬೆಳ್ಳಗಿನ ಭಗವಂತ ಅಲ್ಲ, ಶ್ವೇತ ಅಂದ್ರೆ ಶಿವ ಅನ್ನುವುದು ಅಪ್ಲಿಕೇಶನ್. ಶಿವ ಸಂಸ್ಕೃತದಲ್ಲಿ ಒಂದು ಮೊದಲನೇ ಅಕ್ಷರವನ್ನು ಹೇಳಿ ಹೇಳಿ ಶಬ್ದವನ್ನು ಶಿವ ಇಸ್ ಅನ್ ಅಪ್ಲಿಕೇಶನ್ ಆಫ್ ಶ್ವಸನ ವೈದ್ಯರು. ಶಿವ ಅಂದ್ರೆ ವೈದ್ಯರು, ಯಾಕೆಂದ್ರೆ ಅದು ಮೊದಲನೇ ಅಕ್ಷರ ಹೌದು ಕೊನೆಯ ಅಕ್ಷರ ಹೌದು ವೈದ್ಯರು. ಮಾತರಿ ಶ್ವ ಅಂತವರಿಗೆ ಮಾತರಿ ಶ್ವ ಅಂದ್ರೆ ವೈದ್ಯರು, ಶ್ವಸನ ಅಂದ್ರೆ ವೈದ್ಯರು. ಶ್ವ ಅಂದ್ರೆ ಮೊದಲನೇ ಅಕ್ಷರ ಹೌದು ಕೊನೆಯ ಅಕ್ಷರ ಹೌದು ಅಷ್ಟೇ ಅಲ್ಲ. ಶ್ವ ಶ್ವೇತ ಶಾಸ್ತ್ರೋತ್ತರ ಪರಿಷತ್ನಲ್ಲಿ ಬಂದಿದೆ. ಹಿಂದೆ ಒಂದು ದೇಶ ಒಬ್ಬ ಋಷಿ ಹೋಗ್ತಾ ಇದ್ದಾಗ ಹುಣ್ಣಿಮೆ ದಿವಸ ರಾತ್ರಿ ಕ್ಲೀನ್ ಆಯಿತು ಸುತ್ತಮುತ್ತವು ಶ್ವಾಶ್ವೇತ ಬಿಳಿ ನಾಯಿ ಸಾಮಗಾನ ಮಾಡಿತು. ಅದನ್ನು ಕೇಳಿ ಇದಕ್ಕೆ ಜ್ಞಾನವಧಿ ಆಯಿತು ಅಂತ ಒಂದು ಕಥೆ ಬಂದಿದೆ. ಶಾಂತೋಗ್ಯದಲ್ಲಿ ನಾವು ಈ ಪದ ನೋಡಿದ್ದೇವೆ. ಆ ಬಿಳಿ ನಾಯಿ ಶ್ವೇತ ಅಂದ್ರೆ ಬೆಳ್ಳಗಿನ ಶ್ವ ಯಾವುದಂದ್ರೆ ವೈದ್ಯರು. ಹಾಗಾಗಿ ಶ್ವ ಅಂದ್ರೆ ವೈದ್ಯರು, ಮಾತರಿ ಶ್ವ ಅಂದ್ರೆ ವೈದ್ಯರು, ಮಾತರಿ ತೆರೆದು ಬಿಟ್ಟರೆ ಶ್ವ ಅಂದ್ರೆ ವೈದ್ಯವರೇ. ಮಾತರಿ ಇಷ್ಟವು ಮಾತರಿ ಶ್ವ ಅನ್ನುವ ಶಬ್ದದ ಕೊನೆಯ ಅಕ್ಷರ ಶ್ವ, ಶ್ವಸನ ಅನ್ನುವ ಶಬ್ದದ ಮೊದಲನೇ ಅಕ್ಷರ ಶ್ವ. ಹಾಗಾಗಿ ಶ್ವ ಅನ್ನುವುದು ವಾಯುದೇವರ ನಾಮದ ಅತ್ಯಂತ ಅಕ್ಷರ. ಅಷ್ಟೇ ಅಲ್ಲ, ಶ್ವ ಅನ್ನುವುದು ವಾಯುದೇವರು ನಾಯಿಯ ರೂಪದಿಂದ ಜ್ಞಾನಿಗಳಿಗೆ ದರ್ಶನ ಕೊಟ್ಟಿದ್ದಾರೆ. ಅದರಿಂದ ಶ್ವ ಅನ್ನುವುದು ನಾಯಿಯ ರೂಪದಿಂದ ಜ್ಞಾನಿಗಳಿಗೆ ದರ್ಶನ ಕೊಟ್ಟ ವಾಯುದೇವರ ಹೆಸರು. ಅಷ್ಟೇ ಅಲ್ಲ, ಶ್ವ ಅನ್ನುವುದು ಮಾದರಿ. ಶ್ವ ಅಂದ್ರೆ ಏನು ಅದೇ ಮಾದರಿ ಅಂದ್ರೆ ಜಗತ್ ನಿರ್ಮಾಣ ಮಾಡಿರತಕ್ಕಂತಹ ಭಗವಂತನಲ್ಲಿ ಶ್ವಯತೆ ಸದಾ ಸಂಚರಿಸುವುದು. ಮಾದರಿ ಅಂದ್ರೆ ಮಾತುಗಳಲ್ಲಿ, ಮಾತು ಸಂಸ್ಥೆ ಮಾತ್ರ, ಮಾತ್ರಿ ಅಂದ್ರೆ ತಾಯಿ ತೋಂದರ್ಥ ಭಾಷೋಮ ಮಾತ್ರ ಸ್ವತಃ. ಮಾತುಗಳು ಅಂದ್ರೆ ಮಾತು, ಮಾತುಗಳು ಅಂದ್ರೆ ವೇದವಾಣಿಗಳು. ವೇದ ಮಾತು ವೇದದ ವಚನಗಳಲ್ಲಿ ಶ್ವಯತೆಯ ಸಂಚಾರ ಮಾಡುವುದು ಸದಾ ವೇದ ಚಿಂತನ ಮಾಡುವುದು ಶ್ವ. ಆ ವೇದಾಂತ ಚಿಂತನ ಮಾಡುವುದು ಸ್ವಯತಿ ಭಗವಂತನ ಕಡೆಗೆ ಸಂಚರಿಸುವವರು, ಸಂಚರಿಸಿ ಸಂಚರಿಸಿ ಸ್ವಯತಿ ಬೆಳೆಯುವವರು, ಎತ್ತರಕ್ಕೆ ಏರುವವರು ಅವರು ಶ್ವ. ಅದರಿಂದ ಶ್ವ ಅಂತಕ್ಕೆ ವಾಯುದೇವರು ಅಂತ, ಶ್ವ ಅನ್ನೋದು ವಾಯುದೇವರ ಹೆಸರಾದ್ಯಂತ ಅಕ್ಷರವೂ ವಾಯುದೇವರ ಸ್ವರೂಪದಿಂದ ಕಾಣಿಸಿಕೊಳ್ಳುತ್ತೆ. ಬಾರಿ ಎಲ್ಲರೂ ಶ್ವ ಅಂದ್ರೆ ವಾಯುದೇವರು. ಅದರಿಂದ ಶ್ವೇತ ಅಂದ್ರೆ ನನ್ನ ಹೃದಯದೊಳಗೆ ನನ್ನ ಉಸಿರನ್ನು ನಿಯಂತ್ರಿಸತಕ್ಕಂಥ ಶ್ವ ಇದ್ದಾರೆ, ಮಾತ್ರ ಶ್ವ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರಲ್ಲಿ ಇಬ್ಬರೂಪಿಯಾಗಿರ್ತಕ್ಕಂಥ ಭಗವಂತ ಹಿತ ಸನ್ನಿಹಿತವಾಗಿದ್ದಾರೆ. ಅದರಿಂದ ಅವರು ಶ್ವೇತ. ಶ್ವೇತ ಅಂತಂದ್ರೆ ಶ್ವ ಪ್ರಸ್ತುತ ಅಲ್ಲ, ಇದು ಒಂದು. ಆಮೇಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದತ್ ಕೂತು ಏನ್ ಮಾಡ್ತಾ ಇದ್ದಾರೆ ಅದತ್ ಆನಂದವನ್ನು ತಿಂತಾ ಇದ್ದಾರೆ. ಆನಂದವನ್ನು ಏನಾಗಿದ್ದಾರೆ ಅದತ್ತಂ ಯೋಚನೆ ಇದೆ. ಮಂತ್ರವನ್ನು ಹೇಳುವಾಗ ಪ್ರಾಣದೇವರಲ್ಲಿದ್ದಾನೆ. ಮತ್ತೆ ಅಷ್ಟೇ ಅಲ್ಲ, ಪ್ರಾಣದೇವರನ್ನ ಕಾಣುತ್ತಿದ್ದರೆ ವಾಯುದೇವರು ಮತ್ತು ಚತುರ್ಮುಖವಾಯುಗಳಿಗೆ ಕಾಣುತ್ತಂದ್ರೆ ಕೊನೆಗೆ ಅಶೀರಂ ಭಸ್ಮಾಂತ ಶರೀರಂ ಬ್ರಹ್ಮವಾಯುಗಳನ್ನು ಸಂಹಾರ ಮಾಡತಕ್ಕ ಶಕ್ತಿ ಅದಂತು ಅಲ್ಲಿ ಬ್ರಹ್ಮವಾಯುಗಳನ್ನು ಸಂಹಾರ ಮಾಡತಕ್ಕ ಶಕ್ತಿ ನನ್ನನ್ನು ಸಂಹಾರ ಮಾಡಿ ನನ್ನ ಈ ಭೌತಿಕ ಶರೀರವನ್ನು ನಾಶ ಮಾಡಿ ಮೋಕ್ಷ ಮಾಡತಕ್ಕಂತಹ ಶಕ್ತಿ ಪ್ರಾಣದೇವರಿಗೆ ಮತ್ತು ತನಗೆ ಅದಂತನು ಅದಂತನು ಅದಂತನು ಶ್ವೇತಂ ಅದರ ಮುಂದೆ ಶ್ವೇತಂ ಅದಂತಂ ಅದಂತನು ಶ್ವೇತಂ ಎರಡೆರಡು ಬಾರಿ ಆವೃತ್ತಿ ಮಾಡಿ ಹೇಳ್ತಾರೆ. ಏಕೆಂದ್ರೆ ತಾತ್ಪರ್ಯ ವಿಶೇಷಕ್ಕೋಸ್ಕರ ಒಂದೇ ಮಾತನ್ನ ರಿಪೀಟ್ ಆವೃತ್ತಿ ಮಾಡದೆ ಒಂದು ತಾತ್ಪರ್ಯ ವಿಶೇಷಕ್ಕೋಸ್ಕರ. ಮತ್ತೆ ಅದಕ್ಕಂ ಅಂದ್ರೆ ಇನ್ನೊಂದರ್ಥ ಹೇಳ್ತಾರೆ, ಕಮ್ಮದ ತಾಮಸರ ಮೋಕ್ಷ ಯೋಗ್ಯರ ಅಲ್ಲದವರ ತಮ್ಮ ಆನಂದವನ್ನು ಅದನ್ನು ನಾಶ ಮಾಡಿಕೊಡುತ್ತೆ. ಯಾರು ಮೋಕ್ಷ ಯೋಗ್ಯರವರಿಗೆ ಆನಂದ ಪಡುತ್ತೆ, ಮೋಕ್ಷ ಯೋಗ್ಯರ ಅಲ್ಲದೇ ಇದ್ದವರ ಅದಕ್ಕಂ ಅವರ ಆನಂದವನ್ನು ತಮ್ಮ ಆನಂದ ಮಾಡ ಅವರ ಆನಂದವನ್ನು ನಾಶ ಸಂಹಾರ ಮಾಡಬೇಕು. ದುಃಖಪ್ರದ ತಾಮಸಕ್ಕೆ ದುಃಖಪ್ರದ ಹಾಗಾದ್ರೆ ಆದ್ರೆ ನಾನು ಭಾಗ್ಯವಂತ ಅಂದ್ರೆ ನಿಂದು ಮಾ ಅಂದ್ರೆ ನನ್ನನ್ನು ಕುರಿತು ಮಾಂ ಪ್ರತಿ ನನ್ನ ಬಗ್ಗೆ ನಿಂತು ಎಂದು ಅಂದ್ರೆ ನಿಂದು ಅಂದ್ರೆ ರಿಂದು ರೀ ಅಂದ್ರೆ ರತಿ ಇದು ಅಂದ್ರೆ ಕೊಡುವಂತ ನನಗೆ ಆನಂದ ಕೊಡ್ತದೆ. ನಿಂದು ಅಂದ್ರೆ ಮಾಂ ಪ್ರತಿ ನಿಂದು ನನಗೆ ಆನಂದ ಕೊಡ್ತದೆ. ಇದು ಲಿಂದು ಲಿಂದು ಭಾಗಿಗಾಮ ಅಂತ ಹೆಚ್ಚಿನವರು ಲಿಂದು ಭಾಗಿಗಾಮ ಅಂತ ಪದಕ್ಷೇಪಿಸುತ್ತಾರೆ. ಅದು ಆಚಾರ್ಯರ ಭಾಷೆಗೆ ಅಷ್ಟು ಅನುಗುಣವಾಗಿಲ್ಲ. ಲಿಂದು ತಂತ್ರದಿಂದ ಲಿಂದು ಅಂತ ಆಚಾರ್ಯ ಹೇಳಿದ್ದು ಕೋಟ ಶಬ್ದ ಹೇಳಿಲ್ಲ. ಅದರಿಂದ ಲಿಂದು ಮಾ ಅಂದ್ರೆ ಮಾಂ ಪ್ರತಿ ಲಿಂದು ಯಾರಿಗೆ ಬೇಕಾದ್ರೆ ಭಗವಂತ ತಮಸ್ಸಿಗೆ ಹಾಕಿ ನನ್ನಂತೂ ಆನಂದದ ಸ್ಥಿತಿಯಲ್ಲಿ ಇರುತ್ತಿದ್ದ. ಯಾಕೆ ಚತುರ್ಮುಖ ಹೇಳುವ ಮಾತು ಮಾಂ ಪ್ರತಿ ಲಿಂದು ನನಗೆ ಸದಾ ಲಿಂದು ಲಿಂ ಅಂದ್ರೆ ಲಿಂ ಪ್ರತಿ ಅಂದ್ರೆ ರತಿ ಆನಂದ ಕೊಡುವಂತದ್ದು ನನಗೆ ಆನಂದವನ್ನು ಕೊಡುವಂತಹದ್ದು ಸದಾ ಆನಂದವನ್ನು ಕೊಟ್ಟದ್ದು. ಇಲ್ಲಿ ಕೂಡ ಸಂಸಾರಾವಸ್ಥೆಯಲ್ಲಿ ಕೂಡ ಬ್ರಹ್ಮದೇವರಿಗೆ ದುಃಖ ಇಲ್ಲ. ಮೋಕ್ಷದಲ್ಲಿ ಕಿಂಗುತ ಮಾಂ ಪ್ರತಿ ಲಿಂದು ನನ್ನ ಮತ್ತು ಮಟ್ಟಿಗೆ ಸದಾ ಆನಂದ ಪ್ರಸವಾದರೂ ಕೊಡುತ್ತೆ. ಮಾಂ ಭಗವಂತನನ್ನು ಅಭಿಗ ಮಾದರಿಗ ಅಂತ ಆನಂದ ಪ್ರಸವಾದ ಹೊಂದಿದೆ. ಇದು ಒಟ್ಟಿಗೆ ಚತುರ್ಮುಖ ಅನುಸಂಧಾನ ಮಾಡಿರ್ತಕ್ಕಂಥ ಇದನ್ನು ನಾವು ಅನುಸಂಧಾನ ಮಾಡುವಾಗ ಸ್ವಲ್ಪ ಅರ್ಥ ವ್ಯತ್ಯಾಸಕ್ಕೆ ಇದು ಈ ಅರ್ಥ ಮಾಡಬಹುದು. ಈ ಎಲ್ಲ ಅರ್ಥಗಳನ್ನು ಯಾರು ಅನುಸಂಧಾನ ಮಾಡಬಹುದು? ಮೋಕ್ಷದಲ್ಲಿ ನನಗೆ ಆನಂದವನ್ನು ಕೊಡ್ತಕ್ಕವ ಅದಕ್ಕಾಗಿ ಎಲ್ಲ ಅರ್ಥ. ಆದರೆ ಇದಕ್ಕೆ ಬೇರೆ ಒಂದು ಲೌಕಿಕವಾದ ಅರ್ಥ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡುವಾಗ ನನಗೆ ಮತ್ತೆ ಇದು ಚರ್ಮ ಶರೀರಕ್ಕೆ ದಲ್ಲಿ ಪ್ರಾರ್ಥನೆ ಮಾಡುವಂತ ನನ್ನ ಇನ್ನು ಈ ಪುನರ್ಜನ್ಮ ಮತ್ತೆ ನನಗೆ ಇನ್ನೊಂದು ದೇಹ ಇನ್ನೊಂದು ಹೆಣ್ಣಿನ ಶರೀರದಲ್ಲಿ ಪ್ರವೇಶ ಮಾಡಿ ಧರ್ಮದಲ್ಲಿ ಒಂಬತ್ತು ತಿಂಗಳು ಇದ್ದು ಮತ್ತೊಂದು ದೇಹ ತೊಟ್ಟು ಬರುವಂತೆ ಮಾಡಬೇಕು ಅನ್ನೋ ಪ್ರಾರ್ಥನೆ ಇದೆ. ಇದೊಂದು ಅಪೂರ್ವವಾದ ಅರ್ಥ. ಯಾಕೆಂದ್ರೆ ಅವ್ರು ಹೇಳ್ತಾರೆ ಲಿಂದು ಮಾ ಅಭಿಮಾ ಅಂದ್ರೆ ನನ್ನನ್ನು ಅಂತಂದ್ರೆ ಈಗ ಮಾ ಅಭಿಮಾ ಅಂದ್ರೆ ನಾನು ಲಿಂದುವನ್ನು ಪ್ರವೇಶಿಸಿದಂತೆ ಆಗಲಿ. ಲಿಂದು ಅಂತಂದ್ರೆ ಇಲ್ಲಿ ಈ ವಿಶಿಷ್ಟವಾದ ಅರ್ಥದಲ್ಲಿ ಅದಕ್ಕೆ ಆಚಾರ್ಯರು ಅದನ್ನ ಲಿಂದು ಅಂದ್ರೆ ಲಿಂದು ದದ್ದುಗತಿದ ಯಾವುದು ಮನುಷ್ಯನಿಗೆ ರತಿಯನ್ನ ಆನಂದವನ್ನು ಕೊಡ್ತದೋ ಅದು ಲಿಂದು ಅಂದ್ರೆ ಭಗವಂತನೇ ಅನ್ವಯವಾಗಿ ಈಗ ಶ್ವೇತ ಲಿಂದು ಅಂತಂದ್ರೆ ಸ್ತ್ರೀ ಜನಶೇಂದ್ರಿಯವನ್ನ ಲಿಂದು ಅಂತ ಕರೀತಾರೆ. ಅದು ಶ್ವೇತ ಪುರುಷನ ಶ್ವೇತ ಅಂದ್ರೆ ಶುಕ್ಲ ರೇತಸ್ಸನ್ನ ಸ್ವೀಕಾರ ಮಾಡಿ ಒಳಗೆ ಗರ್ಭವನ್ನು ಬೆಳೆಸ್ತಕ್ಕಂಥ ಅಂಥ ಲಿಂದು ಸ್ತ್ರೀ ಜನನೇಂದ್ರಿಯವನ್ನ ಮಾ ಅಭಿರಾಮ್ ಎಂದು ಇನ್ನೊಮ್ಮೆ ಪ್ರವೇಶಿಸಿಕೊಡುತ್ತಾರೆ. ಅಂದ್ರೆ ಮತ್ತೆ ತಾಯಿಯ ಗರ್ಭಕ್ಕೆ ಪ್ರವೇಶ ಆಗುವಂತೆ ಮಾಡಬೇಡ, ನನಗೆ ಈ ಶರೀರವೇ ಕೊನೆಯ ಶರೀರ ಆಗಲಿ, ನನಗೆ ಪುನರ್ಜನ್ಮದ ಮೋಕ್ಷವನ್ನು ಕೊಡುವಂತ ಪ್ರಾರ್ಥನೆ ಇದು ಇತರ ಜೀವರು ಮಾಡಬಹುದು. da tutto un caso, se andavamo in superstella, se era taglia del contro superstella, se tutto un caso andava a maniera a mangiare, non si poteva. La diga si mandava da una partita, la loro tutt'altra partita, medaglia si dirà, dal povero anche a una spilla. A quanto ora del ricordo che era Marta, il nome è il piano. ಪ್ರತಿಯೊಂದು ಮಂತ್ರವು ನನಗೆ ನನ್ನದೇ ಆದ ತೆರವು ತೆರಕೊಳ್ಳುವುದಿದೆ. ನಿಮ್ಮ ಪ್ರಯತ್ನದಿಂದ ಎಲ್ಲರಿಗೂ ಖುಷಿಯಾಗಿ ಉದಾಹರಣೆಗೆ ಈಶಾವಾಸ್ಯ ಅದನ್ನು ಈಶಾವಾಸ್ಯದ ಉತ್ಸವ ಜಗತ್ಯಾಗಿರೋದು ಉಪನಿಷತ್ತನವಾಗಿ ಬಂದಾಗ ಇದನ್ನ ಸ್ವಾಯಂಭವನ್ನು ಹೇಳಿದ್ದು ವೇದದಲ್ಲಿಯೂ ಅದನ್ನು ಚಿನ್ನಾಗಿದೆ ಒಂದು ಸ್ವಾಯಂಭವನ್ನು ಆಚಾರ್ಯ ಮುಖ್ಯಸ್ಥರೇ ಆ ಪತ್ರ ಮೊತ್ತ ಮೊದಲು ಆವಿಷ್ಕಾರ ಚತುರ್ಮುಖ ಹೇಳಿದ್ರು ಬಿಟ್ಟುಬಿಟ್ಟು ಅದು ಮಾಮೂಲಿ ಎಲ್ಲ ಪಾಯಿತು ಅದರ ನಂತರ ಚತುರ್ಮುಖರಿಂದ ಮೊದಲು ಯಾರಿಗೆ ಆವಿಷ್ಕಾರ ಆದರು ಅದು ಮುಖ್ಯ ಅದು ಯಾರಿಗೆ ಅಂತಂದ್ರೆ ಅದು ಸ್ವಾಯಂಭವನಿಗೆ ಹಾಗಾಗಿ ಯಾರು ಮೊದಲು ಕಂಡು ಅವರು ಹೇಗೆ ಕಂಡು ಈ ಅವರು ಯಾವ ಪ್ರಸಂಗದಲ್ಲಿ ಕಂಡು ಮುಖ್ಯ ಆದ್ದರಿಂದ ಇಲ್ಲಿಯೂ ಕೂಡ ಈ ಮಂತ್ರ ತತ್ವ ಏತದ ಬ್ರಹ್ಮ ಪ್ರಜಾಪತಿ ವಾಚ ಪ್ರಜಾಪತಿ ಪದವಿ ಕೊನೆಯ ಕಂಠ ಈಗ ಒಂದು ಕಂಠ ಈ ಮಂತ್ರದ ಪರಂಪರೆಯಲ್ಲಿದ್ದಾಗ ಮೊದಲು ಬ್ರಹ್ಮ ಪ್ರಜಾಪತಿಯೇ ವಾಚ ನೋಡಿ ಬ್ರಹ್ಮನು ಪ್ರಜಾಪತಿಗೆ ಹೇಳಿದಾಗ ಬ್ರಹ್ಮನಲ್ಲಿ ಯಾರು ಪ್ರಜಾಪತಿ ಬ್ರಹ್ಮ ನಮಗೆ ಗೊತ್ತಿರುವಂತಹದ್ದು ಪುಲಿಂಗ ಬ್ರಹ್ಮ ಅನ್ನುವ ಶಬ್ದ ಚತುರ್ಮುಖದಲ್ಲಿ ಇರುತ್ತೆ ನಪುಂಸಕಲಿಂಗದ ಬ್ರಹ್ಮ ಅನ್ನುವ ಶಬ್ದ ಭಗವಂತ ಸತ್ಯ ಜ್ಞಾನವಂತ ಬ್ರಹ್ಮ ನಪುಂಸಕಲಿಂಗದ ಬ್ರಹ್ಮ ಶಬ್ದ ಪರಮಾತ್ಮನಲ್ಲಿ ಇರುತ್ತೆ ಪುಲಿಂಗದ ಬ್ರಹ್ಮ ಶಬ್ದ ಚತುರ್ಮುಖರನ್ನು ಹೇಳ್ತಾ ಇಲ್ಲಿ ಪುಲಿಂಗ ಬ್ರಹ್ಮ ಶಬ್ದ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತಕ್ಕಂಥ ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ತನ ಆಗಿಷ್ಟು ಸಹಸ್ರಾಮದಲ್ಲಿ ಪುಲಿಂಗದ ಬ್ರಹ್ಮ ಶಬ್ದವನ್ನು ವಿಷ್ಣು ಪುರವಾಗಿ ಹೇಳಿದ್ದಾರೆ ಇಲ್ಲಿ ಬ್ರಹ್ಮ ಅಂತ ಪುಲಿಂಗದ ಬ್ರಹ್ಮ ಶಬ್ದ ಚತುರ್ಮುಖ ಅಲ್ಲ ನಾರಾಯಣ ಬ್ರಹ್ಮ ಪ್ರಜಾಪತಿಯೇ ಒಂದು ನಾರಾಯಣ ಚತುರ್ಮುಖರಿಗೆ ಇಲ್ಲಿ ಪ್ರಜಾಪತಿ ಮತ್ತು ಚತುರ್ಮುಖ ಅದೇನು ಬೇರೆ ಬೇರೆ ಕಾಂಟೆಕ್ಷನ್ ಬೇರೆ ಬೇರೆ ಅರ್ಥದಲ್ಲಿ ತಿಳಿಸಿದ ಒಮ್ಮೆ ಆಕಾಶ ಅಂದ್ರೆ ಸ್ಕೈ ಅಂತ ಮತ್ತು ಆಕಾಶ ಅಂದ್ರೆ ನಾರಾಯಣ ಹಾಗೆ ಇಲ್ಲಿ ಬ್ರಹ್ಮ ಅಂದ್ರೆ ನಾರಾಯಣ ಪ್ರಜಾಪತಿ ಮೊದಲು ಚತುರ್ಮುಖರಿಗೆ ಹೇಳಿದ ಈ ಮಂತ್ರದಲ್ಲಿ ಹಾಗಾದ್ರೆ ಚತುರ್ಮುಖ ಅದನ್ನು ಹೇಳುವಾಗ ಏನು ಅರ್ಥ ಮಾಡಿಕೊಂಡ ನಾವು ಓದುವಾಗ ನಮಗೆ ಏನು ಅರ್ಥ ಆಯ್ತು ಅನ್ನೋದಕ್ಕಿಂತ ಮೊಟ್ಟ ಮೊದಲು ಓದಿದ ಚತುರ್ಮುಖರಿಗೆ ಈ ಮಂತ್ರ ಏನು ಅರ್ಥ ಮುಟ್ಟಿತು ಅನ್ನೋದು ಮೊದಲನೆಯ ಅರ್ಥ ಆಮೇಲೆ ಅವನೇನ್ ಮಾಡ್ದ ಪ್ರಜಾಪತಿ ಮೊದಲೇ ಈ ಸೃಷ್ಟಿಯ ಇದಲ್ಲ ನಾವಿರುವಂತಹ ಮನವಲ್ಲ ನಾವಿರುವ ವೈವಸ್ವತ ಮನವಂತರದಲ್ಲಿ ಮೊದಲನೇ ಮನವಂತರ ಸ್ವಾಯಂಭವ ಮನವಂತರ ಆ ಪ್ರಜಾಪತಿ ಸ್ವಾಯಂಭವ ಮನವಂತರದ ಮೊದಲನೇ ಮನು ಪ್ರಜಾಪತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂತ ತನ್ನ ಮಗ ಮಗುವಿಗೆ ಹೇಳಿದ ಸ್ವಾಯಂಭವ ಮಗುವಿಗೆ ಹೇಳಿದ ಸ್ವಾಯಂಭವ ಮಗುವಿಗೆ ಹೇಳುವಾಗ ಅದೇನು ಅರ್ಥ ಕೊಡುತ್ತೇವೆ ಸ್ವಾಯಂಭವನ ಈಶಾವಾಸಿ ಮಂತ್ರವು ಸ್ವಾಯಂಭವನ ಇದು ಕೂಡ ಸ್ವಾಯಂಭವನ ಮಂತ್ರ ಸ್ವಾಯಂಭವನ ಆದರೆ ಪ್ರಜಾತ್ಯ ಸ್ವಾಯಂಭವನು ತನ್ನ ಪ್ರಜಾದಂತಹ ದೇವತೆಗಳು ಋಷಿಗಳು ಮಂತ್ರ ನಮ್ಮವೇ ಅದ ಹೀಗೆ ಬೇರೆ ಬೇರೆ ನೆಲೆಯಲ್ಲಿ ಈ ಮಂತ್ರದ ಅರ್ಥವನ್ನು ಸ್ವಾಯಂಭವನಿಂದ ಅನಂತರ ಮನ್ವಂತರದ ಪಡೆಯವರಿಗೆ ಋಷಿಗಳಿಗೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಕಳೆದುಕೊಂಡಿದೆ ತಂತ್ರದ ಅನುಗುಣವಾಗಿ ಅವರವರ ಉಪಾಸನೆಗೆ ಅನುಗುಣವಾಗಿ ಆಯಾ ಮಂತ್ರದ ಉಳಿದಂತಹ ಕೊನೆಯ ಕಂಡವನ್ನು ಸ್ಮರಿಸಿದಾಗ ನೋಡೋಣ ಈಗ ಸಾಕು ಓಂತು ಮಾಂಗಾರಿ ಆದಿರಾಕರಣ ಮಸ್ತು ನಿರಾಕರಣ

ಇದು ಏನ್ ಹೇಳಬೇಕಿತ್ತು ಅಪ್ರೋಕ್ಷಾನೆ ಏನು ಮಾಡಬೇಕು ಏನು ಮಾಡಬೇಕು ಅಲ್ಲ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಅಲ್ಲಪ್ಪ ಅಲ್ಲಿ ಹಿಡಿದಿದ್ದು ಇದು ಗೊತ್ತಿಗೆ ಹೇಳಿ ಜ್ಞಾನಿಗಳಿಗೆ ತಿಳಿದಿದೆ ಅಲ್ಲಿ ನಾನು ಬಂದ ಮೇಲೆ ಹೇಳಿದ್ದು ಹೌದು ಅಪರೋಕ್ಷ ಜ್ಞಾನ ಹೇಳಿದ್ದು ಜ್ಞಾನಿಗಳಿಗೆ ಹೇಳಿದ್ದು ಅಂದ್ರೆ ಹಾಗಲ್ಲ ಅದೇನಂದ್ರೆ ಯಾವಾಗ ಆಯುಷ ಮುಂತಿದೆ ಬದುಕಿರುವಷ್ಟು ಕಾಲ ಉಪಕರ್ಮ ಮಾಡಬೇಕು ಅಂತ ಮತ್ತೆ ಹಾಗರ ಕರ್ಮಕೊಂಡಿದೆ ಅವಾಗ ಸತ್ತು ಬೇರೆ ಅಂತ ಇತ್ತು ಹಾಗಾದ್ರೆ ಅಪರೋಕ್ಷ ಬದುಕಿದ್ರೆ ಮಾಡಬೇಕು ಅಂತ ಹಾಗೆ ಕರ್ಮ ತ್ಯಾಗನೂ ಇಲ್ಲ ವೇದದ ಪ್ರಕಾರ ಇದನ್ನೇ ಇದು ಈ ಉಪನಿಷತ್ತು ಸಮವೇದ ಯಜುರ್ವೇದದಲ್ಲಿ ಏನಿದೆ ಯಜುರ್ವೇದದಲ್ಲಿ ಯಾವ ಜೀವಕ್ಕೆ ಹೋಗಿ ಬದುಕಿರುವಷ್ಟು ಕಾಲವು ನಿತ್ಯ ಅಗ್ನಿಹೋತ್ರ ಹೋಮ ಮಾಡಬೇಕು ಅಂತ ಹೇಳ್ತಾರೆ ವೇದದಲ್ಲಿ ಹೇಳಿದ ಯಾವ ಕರ್ಮವನ್ನು ನಾವು ಮಾಡ್ತಾ ಇದ್ದಂತ ಮತ್ತು ಕರ್ಮಗಳು ಅಂತ ನೋಡಿ ಯಾರು ಯಾಕೆಂದ್ರೆ ಅಗ್ನಿಹೋತ್ರ ನಿತ್ಯ ಅಗ್ನಿಹೋತ್ರ ಹೊಡೆದು ವೇದ ಹೇಳುತ್ತೆ ಇದು ಯಾವ ಅಗ್ನಿಹೋತ್ರ ಮಾಡಬೇಕು ಇಲ್ಲಿ ಕರ್ಮ ರೂಪಾಯಿ ಏನೋ ಕರ್ಮ ಮತ್ತು ಕರ್ಮ ಮಾಡಬೇಕು ಅನ್ನೋದು ವೇದ ಯಾವ ಜೀವ ಅಗ್ನಿಹೋತ್ರಕ್ಕೆ ಹೋಗಿ ಬದುಕಿರುವಷ್ಟು ಕಾಲವು ಅಗ್ನಿಹೋತ್ರ ಮಾಡಬೇಕು ಶಂಕರಾಚಾರ್ಯರಿಗೆ ತೊಂದರೆ ಆಯ್ತು ಅವರೇನು ಹೇಳಿದ್ರು ಜ್ಞಾನಿಗಳು ಕರ್ಮ ಮಾಡುವುದು ಬೇಡ ಇದರಿಂದಲೇ ಬದುಕಿರುವಷ್ಟು ಕಾಲವು ಕರ್ಮ ಮಾಡಬೇಕು ಅಂತ ಹಾಗಾದ್ರೆ ಜ್ಞಾನ ಬಂದ ಮೇಲೆ ಬದುಕಿದ್ರೆ ಕರ್ಮ ಮಾಡಬೇಕಾಗುತ್ತೆ ಶಂಕರಾಚಾರ್ಯ ಪ್ರಕಾರ ಜ್ಞಾನ ಬಂದ ತಕ್ಷಣ ಹಾಕಬಹುದು ಈಗ ಬದುಕಿದ್ರೆ ಕರ್ಮ ಮಾಡಬೇಕಾಗುತ್ತೆ ಜ್ಞಾನಗಳು ಮಾಡಲಿಕ್ಕಾಗುತ್ತೆ ಅದೇನು ಮಾಡಿದ್ರು ಗೊತ್ತಂತ ಅವರು ಯಾವ ಜೀವ ಮಕ್ಕಳು ಹೋಗ್ತಿರೋದು ಹೋಗಿದ್ರು ವೇದದಲ್ಲಿ ಹೇಳಿದ್ದನ್ನು ನಾನು ಒಪ್ಪಿಲ್ಲ ಅಂತ ಅವರಿಗೆ ಅವರಿಗೆ ಬ್ರಹ್ಮಸೂತ್ರದ ವೇದವ್ಯಾಸ ಹೇಳಿದ್ದನ್ನು ಒಪ್ಪುವುದಿಲ್ಲ ಅವರು ವೇದದಲ್ಲಿ ಹೇಳಿದ್ದನ್ನು ಒಪ್ಪುವುದಿಲ್ಲ ಅವರು ಯಾವ ಜೀವ ಮಕ್ಕಳು ಹೋಗಿದ್ದು ವೇದದಲ್ಲಿ ಹೇಳಿದ್ದಾರೆ ಅದನ್ನು ನಾನು ಒಪ್ಪುವುದಿಲ್ಲ ಯಾಕಂದ್ರೆ ಜ್ಞಾನ ಬಂದ ಮೇಲೆ ಕರ್ಮಾಡುವ ಪ್ರಶ್ನೆಯೇ ಇಲ್ಲ ಅದು ತಪ್ಪೇನು ಹೇಳಿದ್ದಾರೆ ವೇದದಲ್ಲಿ ಹೇಳಿದ್ರು ನಾನು ಒಪ್ಪುವುದಿಲ್ಲ ಅಂತ ಅದಕ್ಕೆ ಬಹಳ ರೋಚಕರಾಗಿ ಒಂದು ಮಾತು ಹೇಳ್ತಾರೆ ಅವರು ವೇದದಲ್ಲಿ ಹೇಳ ಹಾಗೆ ನಡೆಯಬೇಕು ಅಂತ ನಿಯಮ ಮಾಡಿಕೊಂಡಂತೆ ಯಾರು ವೇದ ಹೇಳಿದ್ದಾರೆ ಅಂತ ನಾನು ಮಾಡಿಕೊಂಡಂತೆ ನಾವೇ ಮಾಡಿಕೊಟ್ಟ ನಿಯಮ ನಾನು ಅದನ್ನು ಮುಗಿತೇನೆ ನಾವೇ ಬೇಡಿ ಹಾಕೊಂಡಂತ ಬೇಡ ಅಂದಾಗ ತೆಗೆದು ಹಕ್ಕು ನಮಗಿದೆ ಹಾಗೆ ನಾವೇ ಕೈಗೆ ಬೇಡಿ ಹಾಕೊಂಡದ್ದು ವೇದ ಬೇಡ ಅಂದಾಗ ತೆಗೆದು ಹೀಗೆ ಬಹಳ ಸ್ಪಷ್ಟವಾಗಿ ವೇದವನ್ನು ಒಪ್ಪುವುದಿಲ್ಲ ನಾನು ನನಗೆ ಇಷ್ಟ ಇರೋದು ಹೇಳಿ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಆದರೆ ಅದು ಒಂದೇ ಅಲ್ಲ ಸಂತೃಪ್ತಿ ಉಪನಿಷತ್ತು ಕೂಡ ಕೊನೆಯ ಉಪಸಂಹಾರ ಒಬ್ಬರು ಮನುಷ್ಯ ಅವರು ಬಾಲ್ಯದಿಂದ ಸಾಯೋತನ ಉಪನಯನದಿಂದ ಸಾಯೋ ತನಕ ಅವನ ಕರ್ಮಾನುಷ್ಠಾನ ಆಗಿರಬೇಕು ಅಂತ ಅದರ ಜೊತೆಗೆ ಉಪಸಂಹಾರ ಮಾಡ್ತಾರೆ ಯಾವಾಗಲೂ ಉಪಸಂಹಾರ ಅನ್ನೋದು ಏನಂದ್ರೆ ಯಾವ ಬಹಳ ಮುಖ್ಯವಾದ ಕೊನೆಯಲ್ಲಿ ಹೇಳಿ ಮುಗಿಸು ಜ್ಞಾನವನ್ನು ಹೇಳಿ ಕೆಲವರ ಅಪರೋಕ್ಷವನ್ನು ಹೇಳಿ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಸ್ಥಿತಿಯನ್ನು ಹೇಳಿ ಮತ್ತೆ ಅವರ ಕರ್ಮಕ್ಕೆ ಬರಬೇಕಾಗಿದ್ದರೆ ಅದು ಎಷ್ಟು ಮುಖ್ಯ ಅವರಿಗೆ ಕರ್ಮತ್ಯಾಗ ಅನ್ನೋದು ಜ್ಞಾನಿಗೆ ಇಲ್ಲ ಅನ್ನೋದನ್ನು ಗೊತ್ತು ಕೊಡಬೇಕಾಗಿದೆ ಯಾಕೆಂದರೆ ಕರ್ಮದಿಂದಲೇ ಹಿಂದಿನವರು ಸಿಕ್ಕಿ ಪಡೆದರು ನೀನು ಕರ್ಮ ಮಾಡುವಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಅಲ್ಲಿ ಸಮಸ್ಯೆ ಆಯ್ತವರಿಗೆ ಈ ಜನ ಭಾಷೆ ಪಡೆದು ಏನು ಹೇಳಿದ್ರು ಅಂತ ಹೌದು ಅಜ್ಞಾನಿಗಳಿಗೆ ಕರ್ಮ ಅರ್ಜುನ ಅಜ್ಞಾನಿ ಇದ್ದ ಪುಟ್ಟರಿಂದ ಅದಕ್ಕೋಸ್ಕರ ಹೇಳಿದ್ರು ಬುದ್ಧಿವಂತರಿಗೆ ಅಲ್ಲ ಗೀತೆ ಅಂತ ಅಂದ್ರೆ ಭಗವದ್ಗೀತೆ ಜನರಿಗೆ ಉಪನಿಷತ್ತು ಜನರಿಗೆ ಬುದ್ಧಿವಂತರಿಗೆ ಯಾವ ಭಗವದ್ಗೀತೆ ಅಜ್ಞಾನಿಗಳಿಗೆ ಅರ್ಜುನ ಒಬ್ಬ ಅಜ್ಞಾನಿ ಇದ್ದ ಅದು ಕರ್ಮ ಮಾಡುವುದರಿಂದ ಅಜ್ಞಾನಿಯಾಗಿದ್ರೆ ಮಾಡಬೇಕಾಗಿರಲಿಲ್ಲ ಇಲ್ಲಿ ಈಗ ಮತ್ತೆ ಕರ್ಮದಿಂದಲೇ ಜೀವನವನ್ನ ಸಲ್ಲಿಸಬೇಕು ಮತ್ತು ಮನುಷ್ಯ ನಿಷ್ಕ್ರಿಯನಾಗಬಾರದು ಉಪಸಂಹಾರ ಉಪಸಂಹಾರ ಯಾವಾಗಲೂ ಕೊನೆಯದ್ದು ನಮ್ಮ ಅಭಿಪ್ರಾಯವನ್ನು ಒತ್ತು ಕೊಡುವುದಕ್ಕೋಸ್ಕರ ಬಳಸುವ ಭಾಗ ಪ್ರಾರಂಭದಲ್ಲಿ ಏನು ಬೇಕಾದ್ರೆ ಹೇಳಬಹುದು ಆದರೆ ಆ ಪ್ರಾರಂಭದಲ್ಲಿ ಹೇಳಿದ್ದಕ್ಕೂ ಅಷ್ಟು ಕೊನೆಯಲ್ಲಿ ಏನು ಹೇಳಿದ್ದೇವೆ ಅನ್ನೋದು ಉಪಸಂಹಾರ ಅನ್ನೋದು ಉಪಕ್ರಮಕ್ಕಿಂತ ಹೆಚ್ಚು ಬಲಿಷ್ಠ ಉಪಕ್ರಮಕ್ಕೆ ಅನುಸಾರವಾಗಿ ಉಪಸಂಹಾರಕ್ಕೆ ಅರ್ಥ ಮಾಡುವುದಲ್ಲ ಉಪಸಂಹಾರಕ್ಕೆ ಅನುಗುಣವಾಗಿ ಉಪಕ್ರಮಕ್ಕೆ ಈ ಉಪಸಂಹಾರದಲ್ಲಿ ಕರ್ಮಕ್ಕೆ ಒತ್ತು ಕೊಟ್ಟು ನಮ್ಮ ನಿತ್ಯ ಕರ್ಮ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ಹೇಳಿದ್ರು ಏನು ಹೇಳುತ್ತೆ ಆಚಾರ್ಯ ಕುಲಾ ವೇದ ನಿತ್ಯ ಕರ್ಮ ವಿಶೇಷೇಣ ಇರಬೇಕು. ಆತ್ಮನಿ ಸರ್ವೇಂದ್ರಿಯ ಸರ್ವಪ್ರತಿಷ್ಠಾಪ್ಯ ಅಹಿಂಸನ್ ಸರ್ವಾಣಿ ಭೂತಾನಿ ಅಂತಃ ಸಕಲ್ದೇವಂ ಮುಕ್ತಯನ್ ಯಾವದಾಯುಷಂ ಬ್ರಹ್ಮಲೋಕಮಪಿ ಸಂಪದ್ಯತೆ ನ ಚ ಪುನರಾವರ್ತತೆ ನ ಚ ಪುನರಾವರ್ತತೆ. ಸಂತೋಷ ಉಪನಿಷತ್ತು ಹೀಗೆ ಮಾಡಿದರೆ